ನಮ್ಮ ಗೌರೇ ಸುಪುತ್ರ ಉರಗಭೂಷಣನ ಕುಮಾರ ಪವಿತ್ರ ವರಯೇಕದಂತ ಹೇ ರಂಭನೆ ನಿನ್ನ ಚರಣ ಪೂಜೆಯ ಗೈವೆ ಪ್ರಸಿದ್ಧ ಕವಿಗಳಾದಂತಹ ಅಮೃತ ಸೋಮೇಶ್ವರ ವಿರಚಿತ ಚಕ್ರವರ್ತಿ ದಶರಥ ಎಂಬಂತಹ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಕಥಾಭಾಗ ದಂಡಕ ವೃತ್ತಾಂತ. ಸೂರ್ಯವಂಶದ ಅರಸನಾದಂತಹ ಇಕ್ಷ್ವಾಕು ಮಹಾರಾಜ ಸಾಕೇತನಗರಿಯಲ್ಲಿ ರಾಜ್ಯವನ್ನಾಳುತ್ತಾ ಇದ್ದಾನೆ. ಅವನಿಗೆ ಶಶಾದ, ದಂಡಕ, ಪೃಥುಲ, ವಿಂದ ಹಾಗೂ ವಿಕುಕ್ಷಿ ಎಂಬಂತಹ 5 ಜನ ಗಂಡು ಮಕ್ಕಳು. ಅದರಲ್ಲಿ ಎರಡನೆಯವನಾದಂತಹ ದಂಡಕ ಬಹಳಷ್ಟು ಕ್ರೂರಿಯಾಗಿದ್ದ, ದುಷ್ಟನಾಗಿದ್ದ, ಜನರಿಗೆ ಹಿಂಸೆ ಕೊಡುತ್ತಾ ಇದ್ದ. ಆ ಸಂದರ್ಭದಿಂದ ಪ್ರಾರಂಭವಾಗುವಂತಹ ಈ ಕಥಾಭಾಗ. ಈಗ ಇಕ್ಷ್ವಾಕು ಜನಪನ ಒಡ್ಡೋಲಗ. ಮಗಂದಿರಲ್ಲಿ ಒಬ್ಬನಾದಂತಹ ದಂಡಕ ಎರಡನೆಯ ಮಗ. ರಾಜಕುಮಾರರಲ್ಲಿ ಬಹಳಷ್ಟು ದುಷ್ಟ ಪ್ರವೃತ್ತಿಗಳನ್ನು ಈ ದಂಡಕ ಹೊಂದಿದ್ದ. ನಯ ನಾಜೂಕಿಲ್ಲದೆ, ಕಂಡ ಕಂಡವರನ್ನು ಹಿಂಸಿಸಿ ಋಷಿಗಳನ್ನು ಮುನಿಗಳನ್ನು ಅಟ್ಟೈಸಿ ಆ ಮೂಲಕವಾಗಿ ದುಷ್ಟನಾಗಿ ಮೆರೆದಂತಹ ದಂಡಕನ ಬಗ್ಗೆ ರಾಜನಲ್ಲಿಗೆ ದೂರುವುದಕ್ಕಾಗಿ ಪ್ರಜೆಗಳು ಬರ್ತಾರೆ. ಈ ದಂಡಕ ಇವನ ಆಟೋಪ ಎಂತಹುದು ಅಂತೇಳುವುದನ್ನು ಹೀಗೆ ಕವಿ ವರ್ಣಿಸಿದ್ದಾನೆ. ಮರಬರುತ ದಂಡಕನು ದುರ್ಮದ ಪರಿಯ ಚೇಷ್ಟಗಳ ಎಸಗುತ ತಿರುಗುತ್ತಿದ್ದ ರಾಜನಲ್ಲಿಗೆ ಪುರಜನರು ದೂರುವುದಕ್ಕಾಗಿ ಬರುತ್ತಾರೆ. ಲಾಲಿಪುದೆಲೆ ಭೋಪನೆ ಪೇಳುವುದೇನು ತಾಳಲಾರೆವು ಯಾತನೆ ಪೇಳಲಾಗದು ಪೇಳದಿರಲಾಗದೈ ಪೇಳಲಾಗದು ಪೇಳಲಿರಲಾಗದೈ ನಿನ್ನ ಬಾಲದಂಡ ಕನಾಟವ ನಿನ್ನ ಬಾಲದಂಡ ಕನಾಟವ ಬಲು ಕಾಟವ ಲಾಲಿಪುದೆಲೆ ಭೂಪನೆ ಪೇಳುವುದೇ ನೋ ತಾಳಲಾರೆವು ಯಾತನೆ ಮಕ್ಕಳಲ್ಲಿ ದಂಡಕ ಯಾಕೆ ದುಷ್ಟನಾಗಿ ಬೆಳೆದ, ಇದಕ್ಕೇನು ಪರಿಹಾರ ಎಂಬುದನ್ನು ಆಲೋಚಿಸಿದಂತಹ ಇಕ್ಷ್ವಾಕು ಮಹಾರಾಜ ಅವನನ್ನು ಕರೆದು ಅವನ ಹೆಗಲಿಗೆ ಜವಾಬ್ದಾರಿಯನ್ನಿತ್ತು. ಅವನನ್ನು ಒಂದು ರಾಜ್ಯಕ್ಕೆ ಒಡೆಯನನ್ನಾಗಿ ಮಾಡಿದರೆ ಸಾಧುವಾಗಿ ಬೆಳೆಯಬಹುದು, ಜವಾಬ್ದಾರಿಯುತರಾದಂತಹ ರಾಜನಾಗಿ ಮುಂದೆ ಪ್ರಸಿದ್ಧಿ ಹೊಂದಬಹುದು ಅಂತೇಳಿ ಆಲೋಚನೆ ಮಾಡಿದಂತಹ ಇಕ್ಷ್ವಾಕು ಮಹಾರಾಜ ಅವನನ್ನು ಕರೆದು ಅವನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳುತ್ತಾನೆ. ಆಂತರಿಸಿದ ಆತ್ಮ ಜನ ಕರೆಸೆ ಆಂತರಿಸಿದ ಆತ್ಮ ಜನ ಕರೆಸಿ ಪೇಳಿದ ನೋವು ನೀ ನಿಂತು ಕಾಪಥದಿ ಕಾಲಿಟ್ಟು ಕೆಡದಿರೋ ವಿಂದೆ ಅಂದರದೊಳಿರ್ಪರಾಜ್ಯಕ್ಕೆ ಹೂಬನಾಗಿನಿ ಆಳುತಿರು ಧರ್ಮವಿಡಿದೋ ಮಗನೇ ದುಷ್ಟನಾದಂತಹ ದಂಡಕ ಒಳ್ಳೆಯವನಾಗಬೇಕು ಎಂಬಂತಹ ಒಳ್ಳೆಯ ಉದ್ದೇಶದಿಂದ ಇಕ್ಷ್ವಾಕು ಮಹಾರಾಜ ದಂಡಕನಿಗೆ ವಿಂಧ್ಯೆ ಎಂಬಂತಹ ಪ್ರದೇಶದಲ್ಲಿ ಒಂದು ರಾಜ್ಯಕ್ಕೆ ಒಡೆಯನನ್ನಾಗಿ ಮಾಡಿ ಅವನಿಗೆ ಪಟ್ಟಾಭಿಷೇಕವನ್ನು ನಡೆಸುತ್ತಾನೆ. ಪಟ್ಟ ಏರಿದಂತಹ ದಂಡಕ ಉತ್ತಮ ರೀತಿಯದ್ದಾದಂತಹ ನಡತೆಯನ್ನು ರೂಢಿಸಿಕೊಳ್ಳದೆ ಮತ್ತು ದುಷ್ಟನೇ ಆಗುತ್ತಾನೆ. ಅವನಿಗೆ ಸಮರ್ಥನಾದಂತಹ ಗುರು ಶುಕ್ರಾಚಾರ್ಯರನ್ನು ಕೂಡ ಈ ಚಕ್ರವರ್ತಿ ನೇಮಿಸ್ತಾನೆ. ಒಂದು ದಿನ ದಂಡಕ ಗುರುವನ್ನು ನೋಡುವುದಕ್ಕೆ ಆಶ್ರಮಕ್ಕೆ ಬರುತ್ತಾನೆ. ಇರಲಿರಲು ತಾನೊಮ್ಮೆ ದಂಡಕ ಪೇಳಾರು ನೀನೋ ತನು ಜಯಾರ ಜನಾನು ಕೇಳಾಚಾರ್ಯ ತನು ಜಯಾರ ಜನಾನು ಜನಕ ಐದಿಯ ಜಾಗ ತಿನ್ನುತ್ತ ಎನ್ನ ಜನಕ ಐದಿಯ ಜಾಗ ತಿನ್ನುತ್ತ ವಿನುತರೀಗಾತಿತ್ಯ ಎದಗಬೇಕೆನ್ನ ವಿನುತರೀಗಾತಿತ್ಯ ಎಸಗಬೇಕೆಂದೆನ್ನ ಅನುನಾಯದಿ ನಿಯಮಿಸಿಗ ಮುಂಬರಿಯೋವಳಲ್ಲ ರಾಮಗ ಸುಖದ ಕಾಂಕ್ಷೆಯಲೆ ನಲಿ ನಲಿದು ಬರುವುದು ನಿಜ ಅಲ್ಲ ದೊಡ್ಡ ಬಲವ ಬಲದೂದೇ ಖಚಿತ ಇಳೆಯ ದಿಬನ ಕಾಂಕ್ಷೆಯ ಧಿಕ್ಕರಿ ಬಚಲವ ನೀ ತೋರಿದುವೆಯ ಅರಜೆ ದಂಡಕರನ್ನು ಮದುವೆಯಾಗುವುದಕ್ಕೊಪ್ಪುವುದಿಲ್ಲ. ಆಗ ಕೋಪದಿಂದ ದಂಡಕ ಅರಜೆಯನ್ನು ಬಲಾತ್ಕರಿಸುವುದಕ್ಕೆ ಮುಂದಾಗುತ್ತಾನೆ. ಆ ಸಂದರ್ಭದಲ್ಲಿ ಅವಳ ಆರ್ತನಾದವನ್ನು ಕೇಳಿ ಗುರುಗಳಾದಂತಹ ಶುಕ್ರಾಚಾರ್ಯರು ಬಂದು ಕೋಪದಿಂದ ಶಾಪ ಕೊಡುವುದಕ್ಕೆ ಮುಂದಾಗ್ತಾರೆ. ಸುತ ಸುಲಭೆಯಾದಳೆ ಗುರುವಿ ನಂದವ ತಿಳಿಯದಾದೆ ಕೆಂಡ ಮಳೆ ಸುರಿ ಸುರಿದು ರಾಜ್ಯವ ಗುರುವಿನ ಶಾಪದಿಂದ ಆ ಪ್ರದೇಶವೆಲ್ಲವೂ ಕೂಡ ಬೆಂಕಿಯ ಮಳೆ ಸುರಿದು ಉರಿದು ಭಸ್ಮವಾಗುತ್ತದೆ. ತಾಮಸದ ಕಾರ್ಮೋಡ ಮುಸುಕಿತು. ತಾಮಸದ ಕಾರ್ಮೋಡ ಮುಸುಕಿತು. ತಾಮಸದ ಕಾರ್ಮೋಡ ಮುಸುಕಿತೋ ಕಾಮದಲ್ಲಿ ಕುರುಡ ನಾ ಕಾಮದಲ್ಲಿ ಕುರುಡ ಕಾಮನೆಗಳನ್ನಳಿದು ತಪ್ಪಿಸುವೆ ಮುಂದಕ್ಕೆ ಕಾಮನೆಗಳನ್ನಳಿದು ತಪ್ಪಿಸುವೆ ನೇಮದಿಂದ ಕ್ಷಮಿಸೋ ಗುರುದೇವ ನುಡಿದಂದದಿ ಕೇಡೋ ತಾ ಬಂದಡಸುವು ದೀನಾಡೋ Thank you. ಬಂದದಿ ಕೇಡೋ ತಾ ಬಂದಡದೋದಿ ನಾಡೋ ಸುಡುಗಾಡಾಗುವುದೊಮ್ಮೆಗೆ ನಾಶದ ಸುಡುಗಾಡಾಗುವುದೊಮ್ಮೆಗೆ ನಾಶದ ಒಡಲೊಡಗಿದ ನವ ಸೀತಿಯ ಬೀಜವೋ ನುಡಿದಂದದಿ ಕೇಡೋ ತಾ ಬಂದಡದೋದಿ ನಾಡೋ ಹೆಸರಿನಲ್ಲಿ ಕೊಂಡ ಅರಣ್ಯವೇ ನಿಮ್ಮದೆಲ್ಲೆ ಸರಿನಲ್ಲಿ ಗೊಂಡಾರಣ್ಯವೆನಿಪುದಿಲ್ಲಿ ಗೊಂಡಾರಣ್ಯವೆನಿಪುದಿಲ್ಲಿ ನಿನ್ನ ಕುಲ ಜನಗ ಪುಣ್ಯ ಪುರುಷನೂ ನಿನ್ನ ಕುಲ ಜನಗ ಪುಣ್ಯ ಪುರುಷನೂ ಸಂಗುತವೆನಿಬಹುದು ಅರಣ್ಯವು ಮುಂದಕ್ಕೆ ದಂಡಾರಣ್ಯವೆನಿಪುದಿಲ್ಲಿ ನಿನ್ನಯ್ಯ ಹೆಸರಿನಲ್ಲಿ ಶುಕ್ರಾಚಾರ್ಯರು ಸಾಂತ್ವನದ ಮಾತುಗಳನ್ನು ಹೇಳುತ್ತಾರೆ. ಗೊಂಡಾರಣ್ಯ ದಂಡಕಾರಣ್ಯ ಎಂಬಂತಹ ಹೆಸರಿನಿಂದ ಪ್ರಸಿದ್ಧವಾಗುತ್ತದೆ. ಮುಂದೆ ಸೂರ್ಯಕುಲದ ಪರಮಪುರುಷನಿಂದ ಪುನರುಜ್ಜೀವನಗೊಳ್ಳುತ್ತದೆ ಎಂಬಲ್ಲಿಗೆ ಮಂಗಳ. ಗಂಗಯ್ಯ ಪಡೆದ ಶ್ರೀರಂಗನಿಗೆ ರಂಗುಮಾಣಿಕ್ಯ ದುಂಗುರದವಗೆ ರಂಗ ಕುಂತಳೆಯರ ವ್ರತವನ್ನು ಕೆಡಿಸಿದ ಅಂಗಜನಯ್ಯ ಶುಭಾಂಗನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲ ನಿತ್ಯ ಮಂಗಲೋ ಶುಭ ಮಂಗಲೋ ಇದುವರೆಗೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ವಿರಚಿತ ಚಕ್ರವರ್ತಿ ದಶರಥ ಪ್ರಸಂಗದ ದಂಡಕ ವೃತ್ತಾಂತ ಕಥಾಭಾಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ಜಯಪ್ರಕಾಶ ನಾಕೂರು, ಚೆಂಡೆ ದಂಬೆ ಈಶ್ವರ ಶಾಸ್ತ್ರಿ, ಚಕ್ರತಾಳ ಮತ್ತು ನಿರೂಪಣೆ ಗುಂಡಿಯಡ್ಕ ಈಶ್ವರ ಭಟ್. ಯಕ್ಷಗಾನದ ಹಾಡುಗಳು ಪ್ರಸಾರವಾದವು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4285-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ವಿಆರ್ ಛಾಯಾ ಹಾಡಿರುವ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ. Thank you.